ಈ ಮಕ್ಕಳ ಒಂದು ಆರೋಗ್ಯವನ್ನು ಚೆನ್ನಾಗಿರ್ಬೇಕು, ಮಕ್ಕಳ ಬಾಹ್ಯ ಆರೋಗ್ಯ ಚೆನ್ನಾಗಿತ್ತಂದ್ರೆ ಮಕ್ಕಳು ಚೆನ್ನಾಗಿ ಸುಂದರವಾಗಿ ಬೆಳೀತಾರೆ. ಆ ನಿಟ್ಟಿನೊಳಗೆ ಇವತ್ತಿಂದು ಭಾಳ ಪ್ರಮುಖವಾದ ಆದೃಷ್ಟಿಯಿಂದ ನಿಮಗೆ ಮಾಹಿತಿ ನೀಡಲಿಕ್ಕೆ ಮತ್ತು ನಿಮ್ಮ ಒಂದು ಕರೆಗಳಿಗೆ ಉತ್ತರ ನೀಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ವಿಜಯ್ ತ್ರಾಸದ್ ಅವರು ಬಂದಾರ, SDM ಆಸ್ಪತ್ರೆಯ SSU ವೈದ್ಯರು. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ವಿಜಯ್ ತ್ರಾಸದ್ರೆ, ತಮಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೆ, ಡಾಕ್ಟರ್ ವಿಜಯ್ ತ್ರಾಸದ್ ಅವರು ಮೂಲತಃ ಧಾರವಾಡದವರು. ತಮ್ಮ BDS ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ KLE ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೆಳಗಾವಿಯೊಳಗೆ 2003 ಮತ್ತು MDS ಸ್ನಾತಕೋತ್ತರ ಪದವಿಯನ್ನು ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆಯೊಳಗೆ 2008 ಪಡ್ಕೊಂಡ್ರು. 2008 SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮಕ್ಕಳ ದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಡಾಕ್ಟರ್ ವಿಜಯ್ ತ್ರಾಸದವರು ಕಳೆದ 15 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಹೆಚ್ಚುವರಿ ಪ್ರಾಧ್ಯಾಪಕರಾಗಿ ಮಕ್ಕಳ ವಿಭಾಗದೊಳಗೆ ಚಿಕಿತ್ಸಾ ವಿಭಾಗದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆ ಸ್ವಾಗತ ಡಾಕ್ಟರ್ ವಿಜಯ್ ತ್ರಾಸದವರೇ. ಧನ್ಯವಾದಗಳು ಚೋಳಿನ್ ಸರ್. SDM ಆರೋಗ್ಯ ಸಂವಾದದ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಗು ಇದ್ದರೆ ಮೊಗದಲ್ಲಿ, ಮಗು ಇದ್ದಂತೆ ಮನೆಯಲ್ಲಿ. ಸ್ವಲ್ಪ ಮಾಹಿತಿ ಕೊಡ್ತೀರಾ ಸಂಕ್ಷಿಪ್ತವಾಗಿ, ಯಾವ ರೀತಿ ಮಕ್ಕಳ ಒಂದು ಬಾಯಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೊಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಅಂದರೆ ಮುಂದೆ ಖಂಡಿತವಾಗಿ ಅವ್ರಿಗೆ ಕರೆ ಮಾಡಲಿಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ. ನಗು ಇದ್ದರೆ ಮೊಗದಲ್ಲಿ, ಮಗು ಇದ್ದಂತೆ ಮನೆಯಲ್ಲಿ, ಮುಖಕ್ಕೆ ತೆರುವುದು ಕಾಂತಿ, ಮನದಲ್ಲಿ ಮೂಡುವುದು ಶಾಂತಿ, ಆರೋಗ್ಯದ ಗುಟ್ಟು ನಗು, ನೆಮ್ಮದಿಯ ಕುರುಹು ನಗು, ಅಲಂಕಾರ ಎಷ್ಟಿದ್ದರೇನು ಮೊಗದ ಮೇಲೆ ನಗುವಿನ ಒಡವೆ ಇಲ್ಲದ ಮೇಲೆ. ನಗು ನಮ್ಮ ಮುಖವನ್ನು ಅಲಂಕರಿಸುವ ಅತಿ ಮುಖ್ಯವಾದ ಆಭರಣ. ಈ ಆಭರಣಕ್ಕೆ ನಾವೇನು ಖರ್ಚು ಮಾಡುವ ಅಗತ್ಯವೇ ಇಲ್ಲ. ನಗುವಿನ ಅತಿ ಮುಖ್ಯವಾದ ಅಂಗ ಅಂದರೆ ನಮ್ಮ ಆರೋಗ್ಯಕರವಾದ ಮತ್ತು ಶುಭ್ರವಾದ ಹಲ್ಲುಗಳು. ನಮ್ಮ ಹಲ್ಲುಗಳು ಆರೋಗ್ಯವಾಗಿ ಉಳಿಯಬೇಕಂದ್ರೆ ಅವುಗಳ ಆರೈಕೆ ತುಂಬ ಅತ್ಯಗತ್ಯ. ಈ ಆರೈಕೆ ಸಣ್ಣ ವಯಸ್ಸಿನಲ್ಲೇ ಪ್ರಾರಂಭವಾದರೆ ನಮ್ಮ ಹಲ್ಲುಗಳು ಬಹಳ ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ನಮ್ಮ ಆರೋಗ್ಯದ ಅವಿಭಾಜ್ಯ ಅಂಗವಾಗುತ್ತವೆ. ಮಗುವಿನಲ್ಲಿ ಮೊದಲ ಹಲ್ಲು ಮೂಡುವುದು ಪಾಲಕರಿಗೆ ಒಂದು ಸಂತಸದ ಸಂಗತಿ ಮತ್ತು ಅಷ್ಟೇ ಆತಂಕಕಾರಿ ಕೂಡ ಆಗ್ತದೆ. ಈ ಹಾಲು ಹಲ್ಲುಗಳು 6.5 ಬರಲಿಕ್ಕೆ ಚಾಲೂ ಮಾಡಿ 2.5 ತನಕ ಮಗುವಿನಲ್ಲಿ ಹುಟ್ಟುತ್ತವೆ. ಹಾಲು ಹಲ್ಲುಗಳು ಹುಟ್ಟುವಾಗ ಮಗು ಅನೇಕ ತೊಂದರೆಗಳನ್ನು ಅನುಭವಿಸ್ತದೆ. ಈ ತೊಂದರೆಗಳಿಗೆ ಅನೇಕ ಔಷಧಿಗಳನ್ನು ಜನರು ಬಳಸ್ತಾರೆ. ಆದರೆ ಇವು ನೋವೇನೋ ಕಡಿಮೆ ಮಾಡ್ತವೆ, ಆದರೆ ಮಗುವಿನ ಮೇಲೆ ಅಡ್ಡ ಪರಿಣಾಮಗಳನ್ನು ಹೊಂದಿರ್ತವೆ. ಮಗುವಿನಲ್ಲಿ ಹಾಲು ಹಲ್ಲುಗಳು ಹುಟ್ಟುವಾಗ ಏನೇನು ತೊಂದರೆ ಆಗ್ತವಂತ ನಾವೀಗ ನೋಡೋಣ. ಬಾಯಿಯಲ್ಲಿ ಎಂಜಲಿನ ಪ್ರಮಾಣ ಅಥವಾ ಉಗುಳಿನ ಸ್ರವಿಕೆ ಈ ಸಮಯದಲ್ಲಿ ಹೆಚ್ಚಾಗ್ತದೆ. ಮಗು ಇರಿಟೇಬಲ್ ಅಥವಾ ತುಂಬ ಬೇಗವಾಗಿ ಕೋಪಗೊಳ್ಳುತ್ತದೆ. ನಿರಂತರವಾಗಿ ಬೆರಳುಗಳನ್ನು ಅಥವಾ ಅಕ್ಕಪಕ್ಕದಲ್ಲಿರುವ ವಸ್ತುಗಳನ್ನು ಬಾಯಿಯಲ್ಲಿ ಹಾಕಿಕೊಳ್ಳುತ್ತದೆ. ಕಾರಣವಿಲ್ಲದೆ ಮಗು ಅಳಬಹುದು, ಊಟ ಕಡಿಮೆ ಮಾಡಬಹುದು, ನಿದ್ದೆ ಕಡಿಮೆ ಮಾಡಬಹುದು, ಕೆನ್ನೆಯನ್ನು ಉಜ್ಜಬಹುದು, ಬಾಯಿಯ ಸುತ್ತಲೂ ಚರ್ಮ ಒಣಗಿ ಮಗುವಿಗೆ ನೋವಾಗಬಹುದು. ಮಗು ತನ್ನ ಕಿವಿಯನ್ನು ಎಳೆಯಬಹುದು, ಒಸಡುಗಳು ಕೆಂಪಾಗಿ ಹಲ್ಲು ಬರುವ ಜಾಗದಲ್ಲಿ ನೋವು ಉಂಟಾಗಬಹುದು. ಕೆಲ ಮಕ್ಕಳಲ್ಲಿ ಈ ಸಮಸ್ಯೆಗಳು ಉಲ್ಬಣಗೊಂಡು ಜ್ವರ, ವಾಂತಿ, ಭೇದಿ ಅಂತ ಲಕ್ಷಣಗಳನ್ನು ನಾವು ಕಾಣ್ಬೋದು. ಹಾಗಾದರೆ ಇದಕ್ಕೇನು ಪರಿಹಾರ ಅಂತ ಈಗ ನೋಡೋಣ. ಮೃದುವಾದ ಬೇಬಿ ಟೀದರ್ಸ್ ಅಂತ ನಮ್ಮ ಮಕ್ಕಳ ಶಾಪ್ಗಳಲ್ಲಿ ಟೀದರ್ಸ್ ಅಥವಾ ಟೀದಿಂಗ್ ರಿಂಗ್ಸ್ ಅಂತ ಸಿಗ್ತವೆ. ಅವುಗಳನ್ನು ನಾವು ಮಕ್ಕಳಿಗೆ ಅಗೆಯಲು ಈ ಸಮಯದಲ್ಲಿ ಕೊಡಬೇಕು. ಇವುಗಳನ್ನು ತಂಪು ಮಾಡಿ ಅಗೆಯಲು ಕೊಟ್ಟರೆ ಮಕ್ಕಳಿಗೆ ತುಂಬ ಆರಾಮ ಅನ್ನಿಸ್ತದೆ. ಗ್ರಾಮೀಣ ಭಾಗದಲ್ಲಿ ಇವೆಲ್ಲ ಸಿಗ್ತಾ ಇರಲಿಲ್ಲ ಅಂದರೆ ಸೌತೆಕಾಯಿ ಅಥವಾ ಗಜ್ಜರಿಯ ತುಂಡುಗಳನ್ನು ಮಗುವಿಗೆ ಈ ಸಮಯದಲ್ಲಿ ನಾವು ಅಗೆಯಲು ಕೊಡೋದ್ರಿಂದ ಮಗುವಿಗೆ ಸ್ವಲ್ಪ ಆರಾಮ ಅನ್ನಿಸ್ತದೆ. ಮತ್ತು ಸ್ವಚ್ಛವಾದ ಕೈ ಬೆರಳಿನಿಂದ ಮಗುವಿನ ಒಸಡುಗಳನ್ನು ಮಸಾಜ್ ಮಾಡಬೇಕು. ಮಗುವಿನ ಮುಖ ಚರ್ಮ ಒಣಗದಂತೆ ನಾವು ಎಣ್ಣೆ ಅಥವಾ ವ್ಯಾಸ್ಲಿನನ್ನು ಹಚ್ತಾ ಇರಬೇಕು. ಒಳ್ಳೆಯ ಮತ್ತು ಪೌಷ್ಟಿಕ ಆಹಾರವನ್ನು ನಾವು ಮಗುವಿಗೆ ನೀಡಬೇಕು. ಮತ್ತು ಮಗುವಿಗೆ ಅತಿಯಾದ ವಾಂತಿ, ಭೇದಿ, ಜ್ವರ ಎಲ್ಲ ಬಂದರೆ ಮಕ್ಕಳ ವೈದ್ಯರನ್ನು ಕಾಣುವುದು ಸೂಕ್ತ. ಇದಲ್ಲದೆ ನೀವು ಮಕ್ಕಳದಂಥ ತಜ್ಞರನ್ನು ಭೇಟಿಯಾದರೆ ಗಮ್ ಒಸಡಿನಲ್ಲಿ ಏನು ನೋವು ಇರ್ತದೆ ಅದಕ್ಕೆ ಹಚ್ಚಲಿಕ್ಕೆ ಅವರು ಮಕ್ಕಳಿಗೆ ಉಪಯೋಗ ಆಗುವಂಥ ಕೆಲವು ಮಲಗುಮ್ಮಗಳನ್ನು ಕೊಡ್ತಾರೆ. ಅದರಿಂದ ಒಸಡಿನ ಉರಿತ ಶಮನಗೊಳ್ಳುತ್ತದೆ. ಕೆಲವು ಶಿಶುಗಳಲ್ಲಿ ಮಗು ಹುಟ್ಟಿದಾಕ್ಷಣವೇ ಹಲ್ಲುಗಳಿರುತ್ತವೆ. ಇದಕ್ಕೆ ನಾವು ನೇಟಲ್ ಟೀತ್ ಅಥವಾ ಹುಟ್ಟಿನ 1 ಹಲ್ಲುಗಳು ಬರ್ತವೆ. ಇದಕ್ಕೆ ನಾವು ನಿಯೋನೇಟಲ್ ಟೀತ್ ಅಂತ ಹೇಳ್ತೇವೆ. ಈ ಹಲ್ಲುಗಳು ಗಟ್ಟಿಯಾಗಿರುವುದಿಲ್ಲ. ಸಾಮಾನ್ಯವಾಗಿ ಈ ಹಲ್ಲುಗಳನ್ನು ನಾವು ತೆಗೆಯುತ್ತೇವೆ. ನಮಸ್ಕಾರ, ಹೇಳಿ, ಎಲ್ಲಿಂದ? ನಾವು ಅತ್ರಿ ತಾಲೂಕು ಕಟಗೇರಿಂದ ಸರ್. ಕಟಗೇರಿಂದ, ಹಾ, ನಮಸ್ಕಾರ, ಹೇಳಿ. ಡಾಕ್ಟರ್ ಮಾಹಿತಿ ಕೊಡ್ತಾ ಇದ್ದಾರೆ. ಅಮ್ಮನ ಮಗಳು 7 ವರ್ಷಕ್ಕೆ ಸರ್. ಹಾ, ಒಂದು 2 ಕೊಡ್ತೀರಾ? ಒಂದು 2 ಡಾಕ್ಟರ್ ವಿಜಯ್ ತ್ರಾಸ, ಸಾಕಷ್ಟು ಕರೆಗಳಿದೆ. ಒಂದು 2 ಬಿಟ್ಟು ಮಾಡಿ ಇನ್ನೊಂದು 2 ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಮಾಹಿತಿಯನ್ನು ತಗೊಳ್ಳಿ. ಹಂಗಾರೆ ಹಂಗೆ ಕೇಳ್ತಾ ಇರ್ರಿ, ಡಾಕ್ಟರ್ ಹೇಳ್ತಾರೆ. ಪ್ರಶ್ನೆ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ನಾನು ಮಾಹಿತಿ ಕೊಟ್ಟು ಏನಂದ್ರೆ ಸರ್, ನಮ್ ತಮ್ಮನ ಮಗಳಿಗೆ 7 ವರ್ಷ ಆಗೈತ್ರಿ ಸರ್. ಆಕಿ ಹಲ್ ಕೆಳಗಿನ ಹಲ್ ಬಿದ್ದೆ ಇಲ್ರಿ ಸರ್, ಕೆಳಗ್ ಬರತೈತ್ರಿ ಸರ್, ಹಂಗ ಬಂದ ಬಿಟ್ಟೈತ್ರಿ, ಅದ ಒಳಗೆ ಕೆಡ್ಕೊಂಡೇ ಇಲ್ರಿ ಸರ್. ಆಕಿ ಅದನ್ನ ಹೌದಾ? ನಾನ್ ನಿಮ್ಗೆ ಈ ಸಮಸ್ಯೆ ನಾ ಉತ್ತರ ತಿಳಿಸಬೇಕು, ಹೆಂಗ್ ಮಾಡ್ಬೇಕು? ಹಾ, ನಾ ಉತ್ತರ ಹೇಳ್ತೇನ್ರಿ. ನಾ ಇದೊಂದ್ ಸ್ವಲ್ಪ ಮಾಹಿತಿ ಹೇಳಿ ನಿಮ್ಗೆ ಉತ್ತರ ಹೇಳ್ತೇನೆ. ಇನ್ನೊಂದು ಮಕ್ಕಳಲ್ಲಿ ಅತಿ ದೊಡ್ಡ ತೊಂದರೆ ಅಂದ್ರೆ ಮಕ್ಕಳಲ್ಲಿ ಹುಳುಕು ಹಲ್ಲಿನ ತೊಂದರೆ. ಈಗ ಆಲ್ರೆಡಿ ಚೋಳಿನ್ ಸರ್ ಹೇಳ್ದಂಗೆ, ಮಕ್ಕಳು ಈಗಿನ ಸಮಯದಲ್ಲಿ ತುಂಬಾ ಚಾಕ್ಲೇಟ್ ಅಥವಾ ಸ್ಟಿಕ್ಕಿ ಫುಡ್ ಅನ್ನು ತಿನ್ನೋದ್ರಿಂದ ಮಕ್ಕಳಲ್ಲಿ ಹುಳುಕು ಹಲ್ಲು ಜಾಸ್ತಿ ಆಗ್ತದೆ. ಕೆಲವೊಂದು ಮಕ್ಕಳಲ್ಲಿ ಒಂದೆರಡು ಹಲ್ಲಷ್ಟೇ ಹುಳುಕಿರ್ತಾವೆ, ಕೆಲವೊಂದು ಮಕ್ಕಳಲ್ಲಿ ತುಂಬಾ ಹಲ್ಲುಗಳು ಹುಳುಕಾಗಿರ್ತವೆ. ಇದಕ್ಕೆ ನಾವು ಬೇಬಿ ಬಾಟಲ್ ಡಿಕೆ ಅಥವಾ ನರ್ಸಿಂಗ್ ಡಿಕೆ ಅಂತ ಕರಿತೀವಿ. ಈಗಿನ ಸಮಯದಲ್ಲಿ ಇದನ್ನು ನಾವು ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತ ಕರಿತೀವಿ. ಇದಕ್ಕೊಂದು ಮುಖ್ಯ ಕಾರಣ ಅಂದರೆ, ಮಗು 2 ವರ್ಷ ಆಗೋಕ್ಕಿಂತ ಮುಂಚೆ ಮಗುವಿನ ಇಚ್ಛೆ ಅಂತ ಸ್ವೇಚ್ಛೆಯಂತೆ ಬಾಟಲ್ ಹಾಲು ಅಥವಾ ಎದೆ ಹಾಲು ಉಣಿಸುವುದು ಇದಕ್ಕೊಂದು ದೊಡ್ಡ ಕಾರಣ ಆಗಿದೆ. ಈ ಬಾಲ್ಯದಲ್ಲಿ ಕಾಣುವ ಹುಳುಕು ಹಲ್ಲಿನಿಂದ ತುಂಬ ಸಮಸ್ಯೆಗಳು ಮಗು ಅನುಭವಿಸ್ತದೆ. ಮೊದಲನೇದಾಗಿ, ಮುಂದಿನ ಹಲ್ಲುಗಳು ಬೇಗ ಹುಳುಕಾದರೆ ಮಗುವಿನ ಅಂದ ಕಡಿಮೆ ಆಗಿ ಅದರ ಆತ್ಮವಿಶ್ವಾಸ ಕುಗ್ತೈತಿ, ಮತ್ತು ಹಲ್ಲುಗಳಲ್ಲಿ ನೋವು ಕಿವಾಗುವುದು ಬಾವಾಗುವುದು ಆಗ್ತದೆ. ಮತ್ತು ಹಿಂದಿನ ದವಡೆ ಹಲ್ಲುಗಳಾದರೆ ಮಗುವಿಗೆ ಊಟ ಮಾಡಲಿಕ್ಕೆ ತೊಂದರೆ ಆಗಿ ಅದರ ಬೆಳವಣಿಗೆನೆ ಕುಂಠಿತ ಆಗ್ತದೆ. ಸೊ ನಾವು ಈ ಹಲ್ಲುಗಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಹಾಗಾದರೆ ಹುಳುಕು ಆಗಲಾರ್ದಂಗೆ ನಾವು ಏನು ಮಾಡಬೇಕಂತ ನಾನು ಅಗ್ದಿ ಸಣ್ಣ ಸಮಯದಲ್ಲಿ ಹೇಳ್ತೇನೆ. ಇರ್ಲಿ, ಪರವಾಗಿಲ್ಲ, ಕೇಳ್ತಾ ಇರ್ರಿ. ಮಕ್ಕಳಿಗೆ ಹಲ್ಲುಜ್ಜುವ ಅಭ್ಯಾಸವನ್ನು ನೀವು ಮಾಡಿಸ್ಬೇಕು. ಕನಿಷ್ಠ ದಿನ 2 ಸತಿ ಹುಟ್ಟಿನಿಂದ 3 ವರ್ಷದ ತನಕ ಅಕ್ಕಿ ಕಾಳಿನಷ್ಟು ಪೇಸ್ಟನ್ನು, ಮತ್ತು 3 ವರ್ಷದಿಂದ 6 ವರ್ಷದವರೆಗೆ ಬೇಳೆ ಕಾಳಿನಷ್ಟು ಟೂತ್ಪೇಸ್ಟನ್ನು ಮಾತ್ರ ನೀವು ಬಳಸಬೇಕು. ದಿನಕ್ಕೆ 2 ಬಾರಿ ಹಲ್ಲುಜ್ಜಬೇಕು, ಮತ್ತು 2 ನಿಮಿಷ ಆದರೂ ನೀವು ಹಲ್ಲುಗಳನ್ನು ಉಜ್ಜಬೇಕು. ಮತ್ತು ನಾವು ಅಂಟಾದ ಸಿಹಿ ಪದಾರ್ಥ ತಿನ್ನುವುದನ್ನು ಅಥವಾ ಮಕ್ಕಳಿಗೆ ತಿನ್ನಿಸೋದನ್ನು ಕಡಿಮೆ ಮಾಡಬೇಕು. ಹಾಲು ಬಾಟ್ಲಲ್ಲಿ ಹಾಗೆ ಕೊಡ್ತಾ ಇದ್ರೆ ಅದಕ್ಕೆ ಸಕ್ಕರೆ ಹಾಕುವುದನ್ನು ನಾವು ಕಡಿಮೆ ಮಾಡಬೇಕು. ಮತ್ತು ಮಗು 8-9 ತಿಂಗಳು ಆದ ತಕ್ಷಣ ಅದಕ್ಕೆ ಲೋಟದಿಂದ ನಾವು ಹಾಲು ಮತ್ತು ನೀರನ್ನು ಕುಡಿಸುವ ಅಭ್ಯಾಸ ಮಾಡಬೇಕು. ಬಾಟಲ್ ಫೀಡಿಂಗನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು, ಮತ್ತು ಆರೋಗ್ಯಕರ ಆಹಾರವನ್ನು ಮಕ್ಕಳಿಗೆ ಕೊಡಬೇಕು. ಮತ್ತು 6 ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ನಾವು ಕಾಣಲೇಬೇಕು. ಅಂದರೆ ನಮ್ಮ ಸಣ್ಣ ಚಿಕಿತ್ಸೆ, ಸಣ್ಣ ಹುಳುಕು ಹಲ್ಲಿನ ಚಿಕಿತ್ಸೆ ಸಣ್ಣ ಸ್ಟೇಜ್ನಲ್ಲಿದ್ದಾಗ ನೀವು ಚಿಕಿತ್ಸೆ ತೊಗೊಂಡ್ರೆ ಅತಿ ಸರಳವಾಗಿ ಚಿಕಿತ್ಸೆಯನ್ನು ಮಾಡ್ಬೋದು. ಈ ಕೊನೆಯದಾಗಿ ನಾವೊಂದು ಇನ್ಫಾರ್ಮೇಷನ್ ಏನು ಕೊಡ್ತೀನಿ ಅಂದರೆ, ಬೇರಿನ ಚಿಕಿತ್ಸೆ ಬಗ್ಗೆ ತುಂಬ ಪಾಲಕರು ನಮಗೆ ಬಂದು ಕೇಳ್ತಾರೆ, ಮಕ್ಕಳ ಹಲ್ಲಲ್ಲಿ ನಾವು ಬೇರಿನ ಚಿಕಿತ್ಸೆ ಮಾಡಿಸ್ಬೋದಾ ಅಂತ. ಯಾಕಂದರೆ ಹಲ್ಲುಗಳು 1 ವರ್ಷದಲ್ಲಿ 2 ವರ್ಷದಲ್ಲಿ ಬಿದ್ದು ಹೋಗ್ತಾವೆ, 5-6 ವರ್ಷದಲ್ಲಿ ಎದಕ್ಕೆ ಮಾಡಿಸ್ಬೇಕಂತ ಕೇಳ್ತಾರೆ. ಬಟ್ ಈ ಹಲ್ಲನ್ನು ನಾವು ಉಳಿಸೋದ್ರಿಂದ ಈ ಹಲ್ಲುಗಳು ಮುಂದೆ ಬರುವ ಶಾಶ್ವತ ಹಲ್ಲುಗಳಿಗೆ ಜಾಗವನ್ನು ಹಿಡಿದ ಇರ್ತವೆ. ಅದಕ್ಕೆ ಈ ಶಾಶ್ವತ ಹಾಲು ಹಲ್ಲುಗಳಿಗೆ ನಾವು RCT ಅಥವಾ ಬೇರ್ ಚಿಕಿತ್ಸೆ ಮಾಡಿಸೋದ್ರಿಂದ ಶಾಶ್ವತ ಹಲ್ಲುಗಳಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಇದನ್ನು ನೀವು ತಜ್ಞ ಮಕ್ಕಳ ದಂತ ವೈದ್ಯರಿಂದ ಮಾಡಿಸುವುದು ಉತ್ತಮ. ಈ ಮಾಹಿತಿ ಕೇಳುಗರಿಗೆ ಉಪಯುಕ್ತವಾಗಿದೆ ಅಂತ ಹೇಳಿ ನಾನೀಗ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ. ಬಹಳ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ನೋಡ್ರಿ, ಈಗ ನಮ್ಮ ಈಗ ಒಬ್ಬರು ಕೇಳುಗರು ನಿಮ್ಮ ಮಾತುಗಳಿಗೆ ವೇಟ್ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಾ, ಈಗ ನಾ ಹೇಳ್ತೀನಿ, 7 ವರ್ಷ ಆಗಿದೆ, ಕೆಳಗಿನ ಹಲ್ ಬಂದಿದೆ ಅಂತ ಹೇಳಿದ್ರಿ ನೀವು, ಆಲ್ರೆಡಿ ಹಿಂದಿನ ಹಲ್ ಬಂದಿದೆ. ಈಗ ನೀವು ಅದು ಹಲ್ ಬೀಳ್ತಾ ಇಲ್ಲ ಅಂತಂದ್ರೆ ನೀವು ದಂತ ವೈದ್ಯರನ್ನ ಕಂಡು ಆ ಹಲ್ ತಗಸೋದು ಒಳ್ಳೇದು. ನೀವು ಅದು ತಗಸ್ತಿಲ್ಲ ಅಂದ್ರೆ ಅದು ಹಲ್ ಹಿಂದ್ಗಡೆನೆ ಉಳಿದು ಹಲ್ಲುಗಳು ವಕ್ರವಾಗಿ ಬರ್ತವೆ. ಆದಷ್ಟು ಬೇಗ ನೀವು ದಂತ ವೈದ್ಯರನ್ನ ಕಂಡು ಆ ಹಲ್ಲನ್ನ ಉಳಿದಿರೋ ಹಲ್ಲನ್ನು ತೆಗೆಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮತ್ತೊಂದು ಕರೆ ತೆಗೆದುಕೊಳ್ತಾ ಇದ್ದೀವಿ. ಹಲೋ, ನಮಸ್ಕಾರ. ನಾನು ಇಡಗುಂಜಿಯಿಂದ ಗಣಪತಿ. ನಮಸ್ಕಾರ ಸರ್, ಹೇಳ್ರಿ ಗಣಪತಿ. ಅದು ಮಕ್ಕಳು ಸ್ವೀಟ್ ಜಾಸ್ತಿ ತಿಂದ್ರೆ ಹಲ್ಲುಗಳಕ್ಕೂ ಜಾಸ್ತಿ ಆಗ್ತಿದೆಯಾ? ಹೌದು, ಸ್ವೀಟ್ ತಿನ್ನೋದ್ರಿಂದ ಏನಾಗ್ತದೆ, ಸ್ವೀಟ್ ನಮ್ಮ ಹಿಂದಿನ ಹಲ್ಲುಗಳಲ್ಲಿ ಏನು ತಗ್ಗು ಇರ್ತಾವ ಅದರಲ್ಲಿ ಸಿಕ್ಕೋತದೆ. ಮತ್ತು ರಾತ್ರಿ ತಿಂದು ನಾವು ಬ್ರಷ್ ಮಾಡಿಲ್ಲ ಅಂದರೆ ರಾತ್ರಿ ಎಲ್ಲ ಆ ಸ್ವೀಟ್ ಬ್ಯಾಕ್ಟೀರಿಯಾ ಏನು ಬಾಯಲ್ಲಿರ್ತಾವ, ಕೀಟಾಣುಗಳಿರ್ತಾವ, ಆ ಸ್ವೀಟನ್ನು ಪಚನ ಮಾಡಿಕೊಂಡು ಆಸಿಡ್ ಪ್ರೊಡ್ಯೂಸ್ ಆಗ್ತವೆ. ಈ ಆಸಿಡ್ ಪ್ರೊಡ್ಯೂಸ್ ಆಗಿದ್ದಾನೆ ಹಲ್ಲನ್ನು ಕರಗಿಸ್ತದೆ, ಅದಕ್ಕೆ ನಮ್ಮ ಹಲ್ಲುಗಳು ಹುಳುಕಾಗ್ತವೆ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸೊ ರಾತ್ರಿ ಸ್ವೀಟ್ ತಿನ್ನೋದು ಅಥವಾ ಸಕ್ಕರೆ ತಿಂದರೆ ನಿಮ್ಮ ಮಗುವಿಗೆ ನೀವು ಬ್ರಷ್ ಮಾಡಿ ಮಲಗಿಸೋ ಅಭ್ಯಾಸ ಮಾಡಿಸ್ರಿ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ನಮ್ಮ ಹೊಸ ಕೇಳುಗರಿಗೆ ದೂರವಾಣಿ ಸಂಖ್ಯೆಗಳು 244-344-14 244-344-15 ಅಥವಾ 244-344-16. ಧಾರವಾಡದ ಹೊರಗೆ ಕರೆ ಮಾಡ್ತಾ ಇರುವಂಥವ್ರು STD ಕೋಡ್ ಸಂಖ್ಯೆ 0836 ಬಳಸ್ರಿ. ಸಾಕಷ್ಟು ಮಕ್ಕಳ ಒಂದು ಬಾಯಿ ಆರೋಗ್ಯದ ಕುರಿತಂತೆ ಮಾತನ್ನು ಪ್ರಶ್ನೆ ಕೇಳಿ ಅಂತ ಕೋರ್ತಾ ಮತ್ತೊಂದು ಕರೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಆಕಾಶವಾಣಿ ಕಾಯಂ ಕೇಳಲು ಒಬ್ಬನಾದ ಶಿವಲಿಂಗಯ್ಯ ಹಿರಿಮಠ ಮಾತಾಡೋದು ಸರ್. ಹೇಳಿ ಹೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಸರ್, ನನ್ನ ಪ್ರಶ್ನೆ ಅಂದ್ರೆ ರೀ, ಮಕ್ಕಳಲ್ಲಿ ಇವು ಬಾಯಿ ಸಮಸ್ಯೆ ಬರದ ಹಾಗೆ ಮುಂಜಾಗ್ರತಾ ಕ್ರಮ ಏನಾದ್ರು ಇದ್ರೆ ಹೇಳ್ರಲ್ಲ ಸರ್. ಸರ್ ನಾ ಈಗಾಗಲೇ ಹೇಳಿದೆ, ಮಕ್ಕಳಿಗೆ ನೀವು ಸಣ್ಣ ವಯಸ್ಸಿಂದಾನೆ ಒಂದೇ ಹಲ್ಲು ಬಂದಾಗಿಂದಾನೆ ನೀವು ಬ್ರಷ್ ಮತ್ತು ಟೂತ್ ಪೇಸ್ಟ್ ಬೆಳೆಸಿ ನೀವು ಬ್ರಷ್ ಮಾಡ್ಲಿಕ್ಕೆ ಚಾಲೂ ಮಾಡಬೇಕು. ಮತ್ತು ರಾತ್ರಿ ಹಾಲು ಉಣಿಸೋದು, ಎಸ್ಪೆಷಲಿ ಬಾಟಲ್ ಫೀಡಿಂಗ್ ಮಾಡೋದನ್ನು ನೀವು ಕಡಿಮೆ ಮಾಡಿರಿ. ಮತ್ತು ಬಾಟಲ್ ಹಾಲಲ್ಲಿ ನೀವು ಸಕ್ಕರೆಯನ್ನು ಹಾಕಿದರೆ ಅದು ಮಗುವಿನ ಹಲ್ಲಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅದಕ್ಕೆ ನೀವು ಅದನ್ನು ಕಡಿಮೆ ಮಾಡಬೇಕು. ಮತ್ತು ಒಂದೂವರೆ ವರ್ಷ ಆದಮೇಲೆ ಈ ಬಾಟಲ್ ಹಾಲನ್ನು ನೀವು ಕೊಡೋದು ಕಡಿಮೆ ಮಾಡಿರಿ. ಮತ್ತು 6 ತಿಂಗಳಿಗೊಮ್ಮೆ ಮಕ್ಕಳ ದಂತ ವೈದ್ಯರನ್ನು ಕಾಣ್ರಿ, ಅವರು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾರಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್ ಮತ್ತಿದ್ರಿ ಜನರು ಎರಡು ಸಲ ಅಂತೀರಿ, ಅವ್ ಟೂತ್ ಪೇಸ್ಟ್ ನುಂಗ್ತಾವಲ್ರಿ ಸರ್, ಅದಕ್ಕೆ ಏನಾದ್ರು? ಅದಕ್ಕೆ ನಾನು ಎಷ್ಟು ಟೂತ್ ಪೇಸ್ಟ್ ಬಳಸ್ಬೇಕಂತ ನಿಮ್ಗೆ ಹೇಳಿದೆ. 3 ವರ್ಷಕ್ಕಿಂತ ಕಡಿಮೆ ಇದ್ದಾಗ ಅಕ್ಕಿ ಕಾಳನಷ್ಟೇ ಟೂತ್ ಪೇಸ್ಟ್ ಅನ್ನು ಬಳಸಬೇಕು. ಅವಾಗ ನುಂಗಿದ್ರು ಏನು ತೊಂದರೆ ಆಗುದಿಲ್ಲ. ಮತ್ತು 3-6 ವರ್ಷ ಆದ ತನಕ ಬೇಳೆ ಕಾಳಷ್ಟು, ನೀವು ಬೇಳೆ ಅರ್ಧ ಬೇಳೆ ಕಾಳಷ್ಟು ಮಾತ್ರ ಟೂತ್ ಪೇಸ್ಟ್ ಅನ್ನು ಬಳಸಿ ಅಂತ ನಾನು ಹೇಳ್ತೀನಿ. ಪೇಸ್ಟ್ ಅಂದ್ರೆ ಖಂಡಿತವಾಗಿ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇರುತ್ತೇನೆ ಡಾಕ್ಟರ್, ಯಾಕೆ ಬೇಡ ಅಂತೀರಾ? ಸಾಕು, ಬಹಳ ಜನ ಕಾಯ್ತಾ ಇದಾರೆ, ಇನ್ನು ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಡಾಕ್ಟರ್, ಹೇಳಿ ಯಾಕೆ ಪೇಸ್ಟ್ ಕಡಿಮೆ ಉಪಯೋಗ ಮಾಡ್ಬೇಕು ಡಾಕ್ಟ್ರೆ? ಪೇಸ್ಟ್ ಯೂಶಲಿ ಮಕ್ಕಳು ನುಂಗ್ತಾರೆ, ಮತ್ತು ಕೆಲವೊಂದು ಪೇಸ್ಟ್ಗಳಲ್ಲಿ ಸಕ್ಕರೆ ಪ್ರಮಾಣನೂ ಇರ್ತದೆ. ಅದಕ್ಕೆ ನಾವು ಸೈಲಿಟಾಲ್ ಇರೋ ಪೇಸ್ಟನ್ನು ಉಪಯೋಗಿಸಿ ಅಂತಲೂ ನಾವು ಸಜೆಸ್ಟ್ ಮಾಡ್ತೇವೆ. ಯಾರಾದರೂ ನಮ್ಗೆ ಬಂದು ಹೇಳಿದರೆ, ನಮ್ಗೆ ಬಂದು ಭೇಟಿ ಆದರೆ ನಾವು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡ್ತೇವೆ. ಭಾಳ ಧನ್ಯವಾದಗಳು ಡಾಕ್ಟ್ರೆ. ಮತ್ತೊಂದು ಕರೆ ತಗೋತಾ ಇದ್ದೀವಿ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಅಣ್ಣಗೇರಿಯಿಂದ ರಾಮಣ್ಣ ಮ್ಯಾತ್ರಿ ಸಂಗೀತ ಶಿಕ್ಷಕ ಸರ್ ಮಾತಾಡೋದು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಈಗ ಕೆಲವು ಮಕ್ಕಳು ಅಲ್ಲನ ರಾತ್ರಿ ಹೊತ್ತು ಬಹಳ ಕರೆ ಕರೆ ಕರೆ ಕಡಿತಿರ್ತಾರೆ ಸರ್. ಹೌದು, ಅದೊಂದು ದೊಡ್ಡ ಪ್ರಾಬ್ಲಮ್. ಅದರಿಂದ ಮತ್ತೆ ಆಗುವ ತೊಂದರೆಗಳೇನು, ಮತ್ತೆ ಅದನ್ನ ಯಾವ ರೀತಿ ವೈಯಕ್ತಿಕವಾಗಿ ನಿಯಂತ್ರಿಸಬಹುದು? ಮಕ್ಕಳಲ್ಲಿ ತುಂಬಾ, ಕೆಲವೊಂದು ಮಕ್ಕಳಲ್ಲಿ ತುಂಬಾ ಸ್ಟ್ರೆಸ್ ಆಗಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಮಕ್ಕಳು ಈ ರಾತ್ರಿ ಹಲ್ಲು ಕಡಿತಾರೆ. ಮತ್ತೆ ಕೆಲವೊಂದು ಮಕ್ಕಳಲ್ಲಿ ನಾವು ಏನ್ ಕೇಳಿದ್ವಿ ಅಂದ್ರೆ ಜಂತ ಹುಳು ಇನ್ನದ ಏನವ್ರಿಗೆ ಇನ್ಫೆಕ್ಟ್ ಆಗಿದ್ರೂ ಮಕ್ಕಳು ರಾತ್ರಿ ಹಲ್ಲು ಕಡಿತಾವೆ. ಸೊ ನೀವು ಇವೆರಡೂ ರೀಸನ್ ಅನ್ನ ನೀವು ತೆಗೆದು ಹಾಕಿದ್ಮೇಲೆ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಥಂಡಿ ಟೈಮಲ್ಲಿನೂ ಮಕ್ಕಳು ಜಾಸ್ತಿ ಹಲ್ಲು ಕಡಿತಾರೆ. ಅದಕ್ಕೆ ನಾವು ಏನಂದ್ರೆ ಒಂದು ನೈಟ್ ಗಾರ್ಡ್ ಅಂತ ಒಂದು ಸಣ್ಣ ರಬ್ಬರ್ ಶೀಟ್ ಹಲ್ಲು ಮೇಲೆ ಪದರ್ ಕೊಡ್ತೇವೆ. ಇದರಿಂದ ನಾವು ಏನು ಮಾಡ್ಬೋದು ಅಂದರೆ ಆ ಹಲ್ಲುಗಳು ಕಡಿದ್ರೂ ಹಲ್ಲುಗಳ ಮೇಲೆ ದುಷ್ಪರಿಣಾಮ ಆಗೋದನ್ನು ನಾವು ಕಡಿಮೆ ಮಾಡ್ತೇವೆ. ಸೊ ನಿಮ್ಗೆ ಇದು ತುಂಬ ಕಂಟಿನ್ಯೂ ಸಮಸ್ಯೆ ಇದ್ರೆ ನಮಗೆ ಬಂದು ಭೇಟಿಯಾಗಿ ನಿಮಗೆ ಸೂಕ್ತ ಪರಿಹಾರವನ್ನು ನಾವು ನೀಡ್ತೇವೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಡಾಕ್ಟರ್, ಈಗ ಮಕ್ಕಳು ಆಟ ಆಡ್ಬೇಕಾದ್ರೆ ಹಲ್ಲು ಮುರಿತಾವೆ, ಅವಾಗ ಬೇರೆ ಸಮೇತ ಹೊರಬಂದ್ರೆ ಏನು ಮಾಡ್ಬೇಕಾಗತ್ತೆ? ಹಂಗೇನಾದ್ರು ಆದರೆ ನೀವು ಆ ಹಲ್ಲನ್ನು ನೀವು ಅದು ಕ್ಯಾಪಿಂದ ಹಿಡಿದು ಒಂದು ಹಾಲಿನ ಬಟ್ಲಲ್ಲಿ ಹಾಕಿ ನೀವು ಆದಷ್ಟು ಬೇಗ ದಂತ ವೈದ್ಯರನ್ನು ಕಂಡ್ರೆ ಅದೇ ಹಲ್ಲನ್ನು ಅವರು ಫಿಕ್ಸ್ ಮಾಡಿ ಅದನ್ನು ನಿಮ್ಮ ಹಲ್ಲು ನಿಮ್ಮ ಸ್ಮೈಲ್ ಅಥವಾ ನಗುವನ್ನು ಅವರು ಮತ್ತೆ ತಡೆದು ಹಿಡಿತಾರೆ. ಓಕೆ, ಹಲೋ, ನಮಸ್ಕಾರ. ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಮ್ಮ ಮಗಳ ಮಕ್ಕಳು ಮೊಮ್ಮಕ್ಕಳು 6-7 ವರ್ಷಕ್ಕೆ ಹಲ್ಲು ಬರ್ಬೇಕಲ್ಲ ಸರ್. 9-10-11-12 ವರ್ಷದ ಮಟ್ಟ ಬರ್ತವೆ ಸರ್ ಬಂದು. ಹೌದ್ರಿ, 6 ವರ್ಷದಿಂದ 12 ವರ್ಷ ತನಕ ಶಾಶ್ವತ ಹಲ್ಲುಗಳು ಬರ್ತಾವ್ರಿ ಮುಂದೆ? ಹಾಲು ಹಲ್ಲುಗಳು ಬಿದ್ದು ಶಾಶ್ವತ ಹಲ್ಲುಗಳು ಬರುದು. ಈಗ ಬರ್ಲಿಕ್ಕೆ ಈಗ ತೊಂದರೆ ಏನೈತೆ ಸರ್? ಈಗ ಈಗ 13-12 ವರ್ಷದ ನೀವು ಹೌದು ಡಾಕ್ಟರ್, ಕೆಲವೊಂದು ಹಾಲು ಹಲ್ಲು ಹಂಗೆ ಉಳಿತಾವಲ್ಲ ಡಾಕ್ಟರ್, ಅದ್ರ ಹಿಂದೆ ಈ ಪರ್ಮನೆಂಟ್ ಹಲ್ಲು ಬರ್ತದೆ? ಮೊದಲನೇ ಕ್ವಶನ್ ಹಂಗೆ ಇತ್ತು ಇವತ್ತು ಕಾರ್ಯಕ್ರಮದಲ್ಲಿ. ನಾ ಹೇಳಿದೆ ನಿಮ್ಗೆ ಅದು ನಿಮಗೆ ಗೊತ್ತಾಗೋದಿಲ್ಲ. ನೀವು ಒಂದ್ಸತಿ ಕರ್ಕೊಂಡು ಬಂದರೆ ನಾವು ಯಾವ ಹಾಲಲ್ಲು ಯಾವುದು ಶಾಶ್ವತ ಹಲ್ಲು ಅಂತ ನಿಮಗೆ ನೋಡಿ ಸರಿಯಾಗಿ ನಾವು ನಿಮಗೆ ಮಾರ್ಗದರ್ಶನ ನೀಡ್ತೇವೆ. ನಮ್ಗೆ ಬಂದು ಪಾಲಕರಿಗೆ ಕೇಳ್ತೀವಿ ಹೇಳ್ತಾರೆ ಸರ್ ಮಕ್ಕಳು ನಮಗೆ. ಇಲ್ಲ ಇಲ್ಲ, ಇನ್ನೊಂದೇನ್ರಿ, ನಿಮ್ಗೆ ಗೊತ್ತಾಗಿಲ್ಲ, ಮಕ್ಕಳಿಗೆ ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ, ತಜ್ಞ ವೈದ್ಯರು ಇದಾರೆ ಸಾಕಷ್ಟು. ಅವು ಹಾಲು ಹಲ್ಲುಗಳು ಮತ್ತೆ ಏನು ತುಂಬಾ ಕಲರು ಎಲ್ಲ ಒಂದೇ ಇರ್ತದೆ ನಿಮಗೆ ಗೊತ್ತಾಗೋದಿಲ್ಲ. ಆದ್ರೆ ನಾನು ನಿಮಗೆ ಎಕ್ಸ್ರೇ ಮಾಡಿ ನಮ್ಮ ನೋಡ್ತೇವೆ, ನೋಡಿನೂ ತಿಳಿದಿಲ್ಲ ಅಂದ್ರೆ ಎಕ್ಸ್ರೇ ಮಾಡಿ ನೋಡಿ ನಿಮಗೆ ಸೂಕ್ತ ಮಾರ್ಗದರ್ಶನ ನಾವು ಕೊಡ್ತೇವೆ. ಓಕೆ ಡಾಕ್ಟರ್, ಈಗ ಕೆಲವೊಬ್ಬರಿಗೆ 6.5 ತಿಂಗಳೊಳಗೆ ಹಲ್ಲು ಬರೋದಿಲ್ಲಲ್ಲ, ಏನ್ ಮಾಡೋದು ಅವಾಗ? ಅಂದ್ರೆ ಹಾಲು ಹಲ್ಲಾರು ಬರ್ಬೇಕಲ್ಲ. ಯೂಶಲಿ ಎಲ್ಲರೂ ಹೇಳೋದು 6.5 ತಿಂಗಳಲ್ಲೇ ಮೊದಲನೇ ಹಾಲು ಹಲ್ಲು ಬರ್ತದೆ ಅಂತ ಹೇಳ್ತಾರೆ. ಬಟ್ ನಾವು 3-6 ತಿಂಗಳು ಒಂದು ರೇಂಜ್ ಅನ್ನ ಇಟ್ಕೊಂಡಿರ್ತೇವೆ, ಅಲ್ಲಿ ತನಕನು ವೇಟ್ ಮಾಡಬಹುದು. ನಿಮ್ಗೆ ತುಂಬಾ ಆತಂಕ ಇದ್ರೆ ನಮಗೆ ಬಂದ್ ಭೇಟಿಯಾದ್ರೆ ನಾವು ಒಂದು ಸಣ್ಣ ಒಂದು ರೇಡಿಯೋಗ್ರಾಫ್ ಅಥವಾ ಎಕ್ಸ್ರೇ ಮಾಡಿ ನಿಮಗೆ ನಾವು ಸೂಕ್ತ ಮಾರ್ಗದರ್ಶನ ನೀಡ್ತೇವೆ. ಹಲೋ, ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಹಾ ಹೇಳಿ, ನಮಸ್ಕಾರ, ಹೇಳಿ ಸರ್. ಈಗ ಮಕ್ಕಳಲ್ಲಿ ಒಸಡು ಉಬ್ಬುವಿಕೆ ಆಗ್ತದಲ್ಲ ಎದುರು ಕಾರಣ. ಒಸಡು ಉಬ್ಬುದು ಹಲ್ ಬರ್ಬೇಕಾದ್ರೆ ಯಾ ಹಲ್ ಬರೋ ಜಾಗದಲ್ಲಿ ಯೂಶಲಿ ಒಸಡು ಉಬ್ಬತೈತ್ರಿ, ಆಮೇಲೆ ಸ್ವಲ್ಪ ರೆಡ್ ಅನ್ನು ಕೆಂಪನು ಆಗ್ತತಿ, ಮತ್ತೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಇರ್ತೈತಿ. ಅದಕ್ಕೆ ನಾವು ತುಂಬಾ ತರಹದ ಮಲಾಮಗಳನ್ನ ಕೊಡ್ತೇವೆ. ಹಂಗೇನಾರು ಆದ್ರೆ ನೀವು ಬಾಯಿ ನೀವು ಉಪ್ಪು ನೀರಿಂದ ಮುಕ್ಕಳಿಸೋದು ಅಥವಾ ನಮ್ಮದು ಶುಭ್ರವಾದ ಬಟ್ಟಿನಿಂದ ಅದನ್ನ ಮಸಾಜ್ ಮಾಡಿದ್ರೆ ಅದು ಏನು ಉಬ್ಬಿರ್ತದಲ್ಲ ಅದು ಬೇಗ ಚರ್ಮ ಕರಗಿ ಹೊಸ ಹಲ್ಲು ಬೇಗ ಬರ್ತದೆ ಸರ್. ಹುಳುಕ ಹಲ್ಲಿದ್ದಾಗಲೂ ಹಂಗಾಗುತ್ತೆ? ಅಲ್ಲ ಸರ್, ಹಾ ಹೇಳಿ. ಈಗ ಈಗ ವಯಸ್ಸ 12 ವರ್ಷ ಮೇಲ್ಪಟ್ಟ ಹಾಲು ಹಲ್ಲು ಬಿದ್ದು ಹೋಗಿರ್ತಾವಲ್ ಸರ್, ಆಮೇಲೆ ಹಲ್ಲು ಬರ್ತಾವ, ಆಮೇಲೆ ಕೊನೆ ಹಲ್ಲು ಅಂತ ಇರ್ತದಲ್ಲ ಸರ್, ಬುದ್ಧಿ ಎಲ್ಲ 18 25 ವರ್ಷ ತನಕ ಬರ್ತೈತಿ. ಅದು ಬರುವಾಗ ಬಹಳ ಕುರುತಾಗುತ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೇಳ? ಅದು 18 ವರ್ಷ ನಡುವೆ ಬರ್ತದ್ರಿ, ಅದು ಕಡಿ ಹಲ್ಲ ನಮ್ಗ ಮಾನವರಲ್ಲಿ ಬರೋದ್ರಲ್ಲಿ ಕಡಿ ಹಲ್ಲ ಅದು. ಅದು ಬರ್ಬೇಕಾದ್ರೆ ಅದಕ್ಕೆ ಜಗ ಇಲ್ಲ ಅಂದ್ರೆ ತುಂಬಾ ತೊಂದರೆ. ಅದೇ ಸರ್, ಅದಕ್ಕೆ ಜಗ ಸರಿಯಾಗಿ ಇಲ್ಲ. ಓಕೆ ಸರ್, ಅದಕ್ಕೆ ಬರ್ಲಿಕ್ಕೆ ಸರಿಯಾದ ಜಗ ಇಲ್ಲ ಅಂದ್ರೆ ಅಷ್ಟೇ ನೋವು ಕೊಡ್ತದ್ರಿ. ಅದಕ್ಕೆ ಬರ್ಲಿಕ್ಕೆ ಸಮರ್ಪಕವಾಗಿ ಜಾಗ ಇತ್ತಂದ್ರೆ ಮೂರ್ ದೌಡಿ ಹಲ್ಲು, ಅದ್ರ ನಾವು ಬುದ್ಧಿ ಹಲ್ಲ ಅಂತ ಹೇಳ್ತೇವೆ, ಅದು ಬರ್ಲಿಕ್ಕೆ ಸಫಿಶಿಯಂಟ್ ಜಾಗ ಇದ್ರೆ ಅದು ಏನು ತೊಂದರೆ ಕೊಡದೆ ಬರ್ತೈತಿ. ಜಾಗ ಇಲ್ಲ ಅಂದ್ರಷ್ಟೇ ಅವಾಗ ನೋವು ಆಗ್ತದೆ. ಅದನ್ನ ನಾವು ಭೇಟಿ ಆದ್ರೆ ನಿಮಗೆ ಸೂಕ್ತ ಮಾರ್ಗದರ್ಶನ. ತಜ್ಞ ವೈದ್ಯನ ಭೇಟಿ ಆಗಿರುವುದೇ. ನಮಸ್ಕಾರ ಡಾಕ್ಟರ್. ಈಗ ಎಷ್ಟು ನಿಮಿಷ ಹಲ್ಲುಗಳನ್ನು ಉಜ್ಜಬೇಕು ಅಂತೂರು ಹೇಳ್ಬೋದಾ? ಹಾ, ನಾವು ಮಕ್ಕಳಿಗೆ ಕನಿಷ್ಠ 2 120 seconds ಆದರೂ ನೀವು ಹಲ್ಲುಗಳನ್ನು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಹಲ್ಲಿನ ಎಲ್ಲ ಭಾಗಗಳನ್ನು ನೀವು ಸ್ವಚ್ಛವಾಗಿ ಬ್ರಷ್ ಮಾಡಬೇಕು. ಮತ್ತು ನಾವು ಬ್ರಷ್ ಮಾಡುವ ವಿಧಾನ ಹೆಂಗಂದರೆ ಅಪ್ ಆ್ಯಂಡ್ ಡೌನ್, ಮೇಲಿಂದ ಕೆಳಗೆ ಅಥವಾ ಸರ್ಕಲ್ ದುಂಡಾಗಿ ನಾವು ಬ್ರಷನ್ನ ನಾವು ಚಲಾಯಿಸಿ ನಾವು ಹಲ್ಲುಗಳನ್ನು ಬ್ರಷ್ ಮಾಡಬೇಕಂತ ನಾ ಎಲ್ಲ ಕೇಳೋರ್ಗಳಲ್ಲಿ ವಿನಂತಿಸ್ತೀನಿ. ಮತ್ತು ನೀವು ಯಾವಾಗಲೂ ದಂತ ವೈದ್ಯರನ್ನು ಭೇಟಿಯಾದಾಗ ಹಲ್ಲು ಬ್ರಷ್ ಮಾಡುವ ವಿಧಾನವನ್ನು ಅವ್ರ ಕಡೆ ಕೇಳಿ ಅದನ್ನ ನೀವು ನಿಮ್ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕೆಲವೊಬ್ರು ಅರ್ಜೆಂಟ್ ಆಗಿ ಅಡ್ಡ ತಿಕ್ಕಿದ್ರೆ ಹಲ್ಲು ಸೌದ್ ಹೋಗ್ತಾವ, ಅದು ಮಾಡಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಟೈಮ್ ಎನಾಮೆಲ್ ಇರ್ತದಲ್ರಿ ಅಲ್ಲಿ? ಹಾ, ಎನಾಮೆಲ್ ಸೌದ್ ಹೋಗ್ತಾವ. ಈಗ ಎಷ್ಟು ಪ್ರಮಾಣದ ಟೂತ್ ಪೇಸ್ಟ್ ಬಳಸ್ಬೇಕ್ರಿ? ನಾ ಇದಾಗಲೇ ಹೇಳಿದ್ದೀನಿ, ಹುಟ್ಟಿನಿಂದ 3 ವರ್ಷದವರೆಗೆ ಅಕ್ಕಿ ಕಾಳಿನಷ್ಟು ಅಷ್ಟೇ ಪ್ರಮಾಣದ ನೀವು ಪೇಸ್ಟ್ ಬಳಸ್ಬೇಕು. ಇಷ್ಟು ಸಣ್ಣದ ಪ್ರಮಾಣದಾಗ ಬಳಸಿದಾಗ ಸ್ವಲ್ಪ ನುಂಗಿದ್ರೂ ಮಗು ಏನೂ ತೊಂದರೆ ಆಗೋದಿಲ್ಲ. ಮತ್ತು 3-6 ವರ್ಷ ಆದಮೇಲೆ ಮಗುವಿಗೆ 1/2 ಬೇಳೆಕಾಳಿನಷ್ಟು ನೀವು ಪ್ರಮಾಣವನ್ನು ಉಪಯೋಗಿಸ್ಬೇಕು. ಮತ್ತು ಇನ್ನೂ ದೊಡ್ಡ ಮಕ್ಕಳು 6 ವರ್ಷದ ನಂತರ ಒಂದು ಸಣ್ಣ ಪದರನ್ನು ನೀವು ಟೂತ್ ಬ್ರಷ್ ಮೇಲೆ ಹಾಕಿ ನೀವು ಬ್ರಷನ್ ಮಾಡಬೇಕು. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಯಾದಗಿರಿ ಜಿಲ್ಲೆ ಸರ್, ಸನೂರು ರಾಮನ್ ಸರ್. ಅಷ್ಟೂರಿಂದ ಮಾಡಕತ್ತಿರಿ? ಪ್ರಶ್ನೆ ಕೇಳಿ ಸರ್. ಜೈ ಆರೋಗ್ಯ ಸಂವಾದ ಧಾರವಾಡ ಆಕಾಶವಾಣಿಯಿಂದ. ಸರ್ ಹೌದು ಸರ್, ಹೇಳಿ. ಡಾಕ್ಟರ್ ನಮಸ್ತೆ ಸರ್. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಅದೇ ಸರ್, ನಮ್ಮ ಮನೆ ಹತ್ರ ಇದ್ದಾರೆ ಸರ್, 3 ವರ್ಷದ ಹುಡುಗಿ ಸರ್. ದೂರದಿಂದ ಮಾಡ್ತಾ ಇದ್ರೆ ಯಾದಗಿರಿಯಿಂದ ಸರ್? ಅಲ್ಲೆಲ್ಲ ಉಚ್ಚಿ ಬಿದ್ದಾವ ಸರ್, 3 ವರ್ಷದ ಹಾಗೆ ಸರ್. ಹಾ, ಅದೇ ನಾವು ನರ್ಸಿಂಗ್ ಕೇರೀಸ್ ಅಂತ ಏನು ಹೇಳ್ತೀವಿ ಮಗುವಿಗೆ. ನಾವು ಈಗ ಹಳ್ಳಿ ಗ್ರಾಮೀಣ ಭಾಗದಲ್ಲೆಲ್ಲ ತುಂಬ ವರ್ಷ 2 ವರ್ಷ 2.5 ವರ್ಷ ತನಕ ಎದೆ ಹಾಲನ್ನು ಮಗು ಕೇಳಿದಾಗೆಲ್ಲ ಉಣಿಸ್ತಾರೆ, ಎಸ್ಪೆಷಲಿ ರಾತ್ರಿ ಎಲ್ಲ ಹಾಲಲ್ಲಿ ಉಣಿಸ್ತಾರೆ. ಸೊ ಅದೇ ಟೈಮಲ್ಲಿ 6 ತಿಂಗಳಿಂದ 2.5 ವರ್ಷದಲ್ಲೇ ತುಂಬ ಹಲ್ಲುಗಳು ಹುಳುಕಾಗಿ ಹೋಗ್ಬಿಟ್ಟಿರ್ತವೆ. ಹಂಗಾಗಿ ಹಲ್ಲು ಮುರಿದಿದ್ವಾಗೆ ಉಚ್ಚಿಬಿಟ್ಟ ಸರ್. ಓಕೆ, ಯೂಶಲಿ ಮುಂದಿನ ಹಲ್ಲು ಹಿಂಗೇನಾರು ಪೆಟ್ ಮುಂದಿನ ಹಲ್ಲಿಗೆ ಆಗಿತ್ತ? ಬರೀ ಅಲ್ಲಿಗೆ ಅಷ್ಟೇ ಸರ್, ಒಂದ್ ಸಣ್ಣ ಕರ ಒದ್ದಿತ್ತು ಸರ್. ಅದೇ ಈ ತರ ಇದ್ದಾಗ ಮುಂದೆ ಪರ್ಮನೆಂಟ್ ಹಲ್ಲು ಬರಕ್ ತೊಂದ್ರೆ ಆಗುತ್ತೆ. ಅದೇ ಈ ಹಲ್ಲುಗಳು ಅವು ಪೂರ್ತಿ ಬಿದ್ದ ಹೋಗಿದಾವ, ಇನ್ನ ಹಲ್ಲು ಹಾಲ್ ಹಲ್ಲುಗಳು ಅರ್ಧ ಮುರ್ದಾವ. ನಾವು ನೋಡ್ಲಿಕ್ಕೆ ಒಂದ್ ಎಕ್ಸ್ರೇ ಮಾಡಿ ನೋಡ್ತೇವೆ. ಆಮೇಲೆ ಈ ಹಲ್ಲುಗಳು ಅದು ಯಾವ ಡೈರೆಕ್ಷನ್ ಅಲ್ಲಿ ಅದು ಆಕಳ ಅದು ಮಗುವಿಗೆ ಒದ್ದಿದೆ, ಒಳಗೆ ಹೋಗಿದಾವ ಮೇಲ್ ಹೋಗಿದಾವ, ಅದ್ ನೋಡ್ಲಿಕ್ಕೆ ನಾವು ಒಂದ್ ಎಕ್ಸ್ರೇ ಮಾಡಿ ತಪಾಸಣೆ ಮಾಡಿ ಆಮೇಲೆ ಶಾಶ್ವತ ಹಲ್ಲುಗಳು ಸರಿ ಇದಾವ ನೋಡಿ ನಿಮ್ಗೆ ಹೇಳ್ಬೋದು. ನಾವು ಒಂದ್ ಎಕ್ಸ್ರೇ ಮಾಡಿ ನಿಮಗೆ ಸರ್ ಡಾಕ್ಟರ್ ಹತ್ರ ಹೋಗಲ್ಲ ಸರ್, ತಾಯೇ ಬರ್ತಾವ ಅಂತ ಬಿಟ್ರೆ ಸರ್? ಇಲ್ಲ ಇಲ್ಲ, ನೀವು ಒಂದು ಎಕ್ಸ್ರೇ ಮಾಡಿಸಿ ನೋಡೋದು ನಾನು ಈ ಪೆಟ್ಟಿಂದ ಶಾಶ್ವತ ಹಲ್ಲುಗಳಿಗೆ ಏನಾದ್ರು ತೊಂದರೆ ಆಗಿದೆ ಅಂತ ನೋಡ್ಲಿಕ್ಕೆ ನಾವು ಎಕ್ಸ್ರೇ ಮಾಡಿ ನೋಡ್ಬೇಕಾಗ್ತದೆ. ನೀವು ದಂತ ವೈದ್ಯ ಮಕ್ಕಳ ದಂತ ವೈದ್ಯರನ್ನ ಬಂದು ಭೇಟಿ ಆದ್ರೆ ಎಕ್ಸ್ರೇ ಮಾಡಿ ಕೆಳಗಡೆ ಶಾಶ್ವತ ಹಲ್ಲು ಇರ್ತವೆ ಹಾಲು ಹಲ್ಲು ಕೆಳಗಡೆ, ಅವಕ್ಕೆ ಏನಾದ್ರು ಇದ್ರ ತೊಂದರೆ ಆಗಿದೆ ನೋಡ್ಲಿಕ್ಕೆ ನಾವು ಒಂದು ಎಕ್ಸ್ರೇ ಮಾಡಿ ನೋಡಿ ನಿಮಗೆ ಸೂಕ್ತ ಕರ್ಕೊಂಡೋಗಿ ಕರೆ ಮಾಡೋದಕ್ಕೆ ಧನ್ಯವಾದಗಳು. ತುಂಬಾ ದೂರದಿಂದ ಮಾಡಿದಿರಿ, ಅಭಿನಂದನೆಗಳು. ಮತ್ತೊಂದು ಕರೆ ತಗೋತಾ ಇದ್ದೀವಿ ಡಾಕ್ಟ್ರೆ. ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಧಾರವಾಡ ಆಕಾಶವಾಣಿ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ಶಂಸಿದ್ದೀನ್ ಸರ್, ಕೊಪ್ಪಳ ಜಿಲ್ಲೆ ಹೊಸ ಲಿಂಗಾಪುರಿಂದ. ಹ್ಞೂ ಹೇಳಿ. ನಮಸ್ಕಾರ ಸರ್. ಇವು ಮಕ್ಕಳಿಗೆ ಮೊದಲು ಬೆಳೆದಿರ್ತಾವ ಸರ್ ಹಲ್ಲು, ಆ ಕೆಂದಲ್ಲ ಅಂತ ಬರ್ತಾವಲ್ಲ ಸರ್, ಕೆಂಪುಗೆ ಅಥವಾ ಕಪ್ಪು ಮುಖಾಂತರ, ಅದು ಯಾಕೆ ಸರ್? ಅದು ಹಲ್ಲು ಹಾಲು ಹಲ್ಲುಗಳು ನಮ್ಮದು ಹಾಲಿನ ಕಲರ್ ಅಷ್ಟೇ ಬೆಳ್ಳಗೆ ಇರ್ತವೆ, ಬಟ್ ನಾವು ನೆಕ್ಸ್ಟ್ ಶಾಶ್ವತ ಹಲ್ಲುಗಳನ್ನು ಏನು ಬರ್ತಾವಲ್ಲ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸ್ವಲ್ಪ ಹಳದಿ ಬಣ್ಣ ಇರ್ತಾವೆ, ತಿಳು ಹಳದಿ ಬಣ್ಣ ಇರ್ತವೆ. ಸೊ ಇದು ನಾರ್ಮಲ್ ಸರ್. ಆಮೇಲೆ ಇದು ಹಲ್ಲು ಈ ಕಲರ್ ಮೇಲೆ ನಾವು ಮಕ್ಕಳು ಈಗಿನ ಮಕ್ಕಳು ನಾವು ಶಾಲೆಯಲ್ಲೆಲ್ಲ ನೋಡಿ ಕ್ಯಾಂಪ್ ಮಾಡೋಕ್ಕೆಲ್ಲ ಹೋದಾಗ ನೋಡ್ತೀವಿ, ತುಂಬ ಅಡಿಕೆ ತಿನ್ನೋ ಚಟ ನಾನು ಮಕ್ಕಳಲ್ಲಿ ನೋಡ್ತಾ ಇದ್ದೀನಿ. ಅಡಿಕೆ ತಿನ್ನೋದ್ರಿಂದ ಕಂದು ಕಲರ್ ಬಣ್ಣದ ಕಲೆಗಳಾಗ್ತಾ ಇರ್ತವೆ, ಮತ್ತು ಕೆಲವೊಂದು ಮಕ್ಕಳಲ್ಲಿ ತುಂಬ ಕಡಿಮೆ ಮಕ್ಕಳಲ್ಲಿ ಕರಿ ಬಣ್ಣದ ಸ್ಟೇನ್ಸ್ ಅಥವಾ ಕಲೆಗಳು ಕೂಡ ಬರ್ತವೆ. ಮತ್ತು ಈ ಹೊಸಪೇಟೆ ಬಳ್ಳಾರಿ ಸೈಡೆಲ್ಲ ಫ್ಲೋರೋಸಿಸ್ ನೀರಿನಲ್ಲಿ ಫ್ಲೋರೋಸಿಸ್ ಇರೋದ್ರಿಂದ ಕಂದು ಬಣ್ಣದ ಕಲೆ ಇರ್ತದೆ. ಸೊ ನೀವು ನಮ್ಮನ್ನು ಭೇಟಿ ಆದರೆ ಆ ಕಲೆಗಳಿಗೆ ಯಾವುದು ಎಕ್ಸಾಕ್ಟ್ ಕಾರಣ ಅಂತ ಹೇಳಿ ನಿಮಗೆ ಸೂಕ್ತ ಪರಿಹಾರವನ್ನು ನಾವು ಕೊಡಬಹುದು ಸರ್. ಅನುವಂಶತೆ ಇರುತ್ತೆ ಸರ್, ಬಟ್ ಅಷ್ಟು ಜಾಸ್ತಿ ಪ್ರಮಾಣ ಇರೋದಿಲ್ಲ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಇದೆಯಲ್ಲೋ ನಿಮಗೆ ಗೊತ್ತಿರ್ತದೆ. ನಮ್ಗೆ ಭೇಟಿ ಆದ್ರಂತೂ ನಿಮ್ಗೆ ಕರೆಕ್ಟಾಗಿ ನಾವು ನೋಡಿ ನಿಮ್ಗೆ ತಿಳಿಸಿ ಹೇಳಿ ಏನು ಅದಕ್ಕೆ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಧನ್ಯವಾದ ಸಂಶುದ್ದೀನ್, ನಮಸ್ಕಾರ. ಸಾಕಷ್ಟು ಕರೆಗಳಿದೆ ಡಾಕ್ಟರ್, ಮತ್ತೊಂದು ಕರೆ ತಗೋತಾ ಇದ್ದೀವಿ. ಹಲೋ ನಮಸ್ಕಾರ, ಹೇಳಿ. ಹಲೋ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಂಜುನಾಥ್ ಅವರ? ವಿಷಯ ಅಂದ್ರೆ ಮಕ್ಕಳಲ್ಲಿ ಕಂಡು ಬರುವಂತ ಸಾಮಾನ್ಯ ಬಾಯಿ ಆರೋಗ್ಯದ ತೊಂದರೆಗಳು, ಅಂದ್ರೆ ಹಲ್ಲಿನ ಬಗ್ಗೆ ಬಹಳ ಸಂತೋಷ ರೀ. ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಹಲೋ ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ. ಹಲೋ ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಚಿಕ್ಕೋಡ್ ತಾಲೂಕು ಬೆಳಗಾವಿ ಜಿಲ್ಲೆ ಕಸಗೋಡೆ ಮಾತಾಡಿದ್ರಿ. ಬಹಳ ಸಂತೋಷ, ಹೇಳಿ. ನಮ್ಮ ಮೊಮ್ಮಗರಿ 3 ವರ್ಷದ ಹಲ್ಲಾಗಿರೋ ಹಳದಿ ಮನೆ ಬಂದವ್ರು ಗಂಜಾಳ ಕಾಳು ಟೈಪ್ ರೀ, ಮೆಕ್ಕೆ ಜೋಳ ಟೈಪ್ ಅದ ರೀ. ಈಗ ಮೋಸ್ಟ್ಲಿ ಈ ಮಗುವಿಗೆ ಹಲ್ಲುಗಳು ಹುಳುಕ ಮುಂದಿನ ಹಲ್ಲು ಯೂಶಲಿ ಹಿಂಗೆ ಹಳದಿ ಆಗಿರಬೇಕು. ಅದೇ ತುಂಬ ಸಮಯ ಮಗುವಿಗೆ ಎದೆ ಹಾಲು ಅಥವಾ ಬಾಟಲ್ ಹಾಲು ನೀಡುವುದರಿಂದ ಈ ಹಲ್ಲುಗಳು ಹುಳುಕಾಗಿರ್ತಾವೆ, ನಿಮ್ಗೆ ಗೊತ್ತಾಗಿರುವುದಿಲ್ಲ ಅದು. ಅಂದರೆ ಯಾರೂ ಪಾಲಕರು ಮಕ್ಕಳ ತುಟಿ ಎತ್ತಿ ಅದನ್ನು ನೋಡೋದಿಲ್ಲ. ಸೊ ನೀವು ನಮ್ಮ ಕಡೆ ಕರ್ಕೊಂಡು ಬಂದರೆ ನಾವು ಅದನ್ನು ನೋಡಿ ಪರೀಕ್ಷೆ ಮಾಡಿ ಒಂದು ಎಕ್ಸ್ರೇ ಮಾಡಿ ನಿಮಗೆ ಅದಕ್ಕೆ ಏನು ಸೂಕ್ತ ಪರಿಹಾರ ಅಂತ ನಾವು ಹೇಳ್ಬೋದು ಸರ್. ಶಾಶ್ವತ ಹಲ್ಲು ಚಲೋ ಬರ್ತಾವ ರೀ, ಬಟ್ ಈ ಹಲ್ಲುಗಳಿಗೆ ಎಷ್ಟು ತೊಂದರೆ ಆಗಿದೆ ಅಂತ ನೋಡ್ಲಿಕ್ಕೆ ನಾವು ಒಂದು ಎಕ್ಸ್ರೇ ಮಾಡಬೇಕು. ಯೂಶಲಿ ಶಾಶ್ವತ ಹಲ್ಲುಗಳಿಗೆ ಏನು ಆಗುವುದಿಲ್ಲ, ತುಂಬ ದೊಡ್ಡ ಇನ್ಫೆಕ್ಷನ್ ಆಗಿ ಈ ಹಾಲು ಹಲ್ಲುಗಳು ಕೆಟ್ಟು ತುಂಬ ದೊಡ್ಡ ಇನ್ಫೆಕ್ಷನ್ ಆಗಿ ಅಥವಾ ಹಾಲು ಹಲ್ಲುಗಳಿಗೆ ಪೆಟ್ಟಾಗಿ ಮತ್ತು ಶಾಶ್ವತ ಹಲ್ಲುಗಳ ಸಮೀಪವು ಏನಾದರೂ ಹೋಗಿ ಶಾಶ್ವತ ಹಲ್ಲುಗಳು ಬೆಳೆಯಬೇಕಾದ್ರೆ ಅವಕ್ಕೇನಾದರೂ ತೊಂದರೆ ಮಾಡಿದ್ರಷ್ಟೇ ಶಾಶ್ವತ ಹಲ್ಲುಗಳು ಸರಿ ಬರುವುದಿಲ್ಲ. ಬಟ್ ನೀವು ಹೇಳೋ ಕೇಸಲ್ಲಿ ಶಾಶ್ವತ ಹಲ್ಲುಗಳು ಸರಿ ಬರ್ತಾವ ಅಂತ ನನ್ನ ಅನಿಸಿಕೆ. ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನು ಭೇಟಿ ಆದರೆ ನಿಮಗೆ ಧನ್ಯವಾದಗಳು. ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಎಸ್ ಡಿ ಎಂ ಆರೋಗ್ಯ ಸಂವಾದ, ನಮಸ್ಕಾರ. ಹಲೋ, ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ಭೀಮರಾವ್ ನಮಸ್ಕಾರ, ಹೇಳಿ. ನಮಗೊಂದು 3 ವರ್ಷ ಗಂಡು ಮಗು ಐತ್ರಿ, ಮಣ್ಕೊಂಡು ಗಜ್ಜಿ ಅದಕ್ಕೆ ಬಿಳಿದ ಬಾಯಂದ ಲೊದಡೆ ಬರ್ತೈತ್ರಿ, ಬುರುಗಿನಂತದ. ಅದ ಯಾನ್ ಕಾರಣದಿಂದ ಬರ್ತೈತ್ರಿ? ಮಗುವಿಗೆ ಬಿಳಿ ಎಷ್ಟು ವರ್ಷದಿಂದ ಬರ್ತೈತ್ರಿ ಇದು? ಈಗ 1 ವರ್ಷ ಆತು ಬರ್ತೈತ್ರಿ. ಇದು ಬಾಯಿ ಆರೋಗ್ಯದ ಸಮಸ್ಯೆ ಏನು ಇರಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನೀವು ಒಂದ್ಸತಿ ನಮಗೆ ಭೇಟಿ ಆದರೆ ಅಲ್ಲಿ ಏನಾದರೂ ಬಾಯಿಯಲ್ಲಿ ಏನಾದರೂ ಈ ರೀತಿ ಆಗಲಿಕ್ಕೆ ಏನಾದರೂ ಸಮಸ್ಯೆ ಇದೆ ಅಂತ ನಾವು ಪರೀಕ್ಷಿಸಿ ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತೀವಿ. ಈಗ ಸಾಕಷ್ಟು ಸ್ಕ್ಯಾನಿಂಗ್ ಇದೆ, ಎಕ್ಸ್ರೇ ಇದೆ, ಅದೆಲ್ಲನೂ ಪ್ರಯತ್ನ ಮಾಡ್ತೀವಿ ಸರ್. ನೀವು ಇದರ ಕಡೆ ಕರ್ಕೊಂಡು ಬಂದು ಭೇಟಿಯಾಗಿ ಸರ್, ನಾವು ನಿಮಗೆ ಧನ್ಯವಾದಗಳು. ಓಕೆ, ಮತ್ತೊಬ್ಬರಿಗೆ ಅವಕಾಶ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ, ಮತ್ತೊಂದು ಕರೆ. ಹಲೋ, ಹಾಂ, ಕರೆಯಲ್ಲಿ ಕಡಿತ ಆಗ್ತಾ ಇದೆ ಡಾಕ್ಟರ್. ಬಹಳ ಮುಖ್ಯವಾಗಿತ್ತು ಅಂತಂದರೆ ಇವತ್ತು ಹುಳುಕು ಹಲ್ಲು ಚಿಕಿತ್ಸೆ ಮಾಡಬೇಕು ಅಂತಂದಾಗ ಏನೇನು ತೊಂದರೆಗಳು ಬರ್ಬೋದು ಸಂಕ್ಷಿಪ್ತವಾಗಿ? ಮಕ್ಕಳಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಏನಂದರೆ ಮಕ್ಕಳನ್ನು ಮ್ಯಾನೇಜ್ ಮಾಡೋದು ತುಂಬ ಒಂದು ಚಾಲೆಂಜಿಂಗ್ ಕೆಲಸ. ನಾವು ದೊಡ್ಡವರೆಲ್ಲ ಆದರೆ ಏನು ನಾವು ತಿಳಿಸಿ ಹೇಳಿದರೆ ಅವರು ಸುಮ್ಮನೆ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೋತಾರೆ. ಸೊ ಮಕ್ಕಳಲ್ಲಿ ಮಾಡೋದು ತುಂಬ ಕಷ್ಟದ ಕೆಲಸ. ಸೊ ಮಕ್ಕಳಿಗೆ ನಾವು ಏನೂ ನೋವಾಗಲಾರ್ದಂಗೆ ನಾವು ಟ್ರೀಟ್ಮೆಂಟ್ ಮಾಡೋ ಕಲೆಯನ್ನು ನಾವು ಮಕ್ಕಳದಂಥ ವೈದ್ಯರು ನಮಗೆ ಕಲಿಯೋ ಟೈಮಲ್ಲಿ ನಮಗೆ ಕಲಿಸಿರ್ತಾರೆ. ಸೊ ನೀವು ಮಕ್ಕಳದಂಥ ವೈದ್ಯರನ್ನು ಭೇಟಿ ಮೊದಲನೇ ವಿಸಿಟಿಂದನೇ ಭೇಟಿ ಆಗ್ತಾ ಇದ್ದರೆ ಅವರು ನಿಮ್ಮ ಮಗುವಿಗೆ ಏನೂ ತೊಂದರೆ ಆಗದೆ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮಗುವಿಗೆ ನೀಡ್ತಾರಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಕೊನೆಯ ಕರೆ ಮತ್ತೊಂದು. ಹಲೋ ನಮಸ್ಕಾರ, ಎಸ್ ಡಿ ಎಂ ಡಾಕ್ಟರ್, ಹೇಳಿ. ನಮಸ್ಕಾರ. ನಮಸ್ಕಾರ ಸರ. ನಮಸ್ಕಾರ, ನಾವು ಗುಡೂರಿಂದ ಮಾತಾಡ್ತೀವಿ ಸರ್. ಗುಡೂರಿಂದ್ರಿ? ಪ್ರಶ್ನೆ ಕೇಳಿ ಸರ್. ನಮ್ದೊಂದು ಬಲಕ ಒಂದು ದಾವಡಿ ಹಲ್ಲು ಬಿದ್ದೈತೆ ನೋಡ್ರಿ ಸರ್. ನಮ್ಮ ಏಜ್ 60 ವರ್ಷ ರೀ ಸರ್. ಮಕ್ಕಳದ್ ಮಾತ್ರ ನಾವು ಉತ್ತರ ಕೊಡ್ತಾ ಇದ್ದೀವಿ. ಹೌದಾ ಸರ್, ನೀವು ಬಂದ್ ಭೇಟಿ ಆಗ್ರಿ. ಅದಕ್ಕೆ ಅದನ್ನ ನಾವು ಯಾವ ರೀತಿ ನಾವು ಅದನ್ನ ರಿಪ್ಲೇಸ್ ಮಾಡಬಹುದು ಅಥವಾ ಅದನ್ನ ಇನ್ನೊಂದು ಹಲ್ಲು ಕೊಡಬಹುದು ಅಂತ ನಿಮ್ಮನ್ನ ಭೇಟಿಯಾದಾಗ ನೋಡಿ ನಿಮ್ಗೆ ಹೇಳ್ಬೋದು. ಭೇಟಿಯಾಗಿ ನಮಸ್ಕಾರ. ಹಲೋ ನಮಸ್ಕಾರ ಹೇಳಿ. ಹೌದು ಎಸ್ ಡಿ ಎಂ ಡಾಕ್ಟರ್. ಮಕ್ಕಳಲ್ಲಿ ಸಾಮಾನ್ಯ ಬಾಯಿ ಆರೋಗ್ಯದ ತೊಂದರೆಗಳು ಹೇಳಿ. ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾ ಇದೀವಿ. ಹಲೋ ನಮಸ್ಕಾರ. ನಮಸ್ಕಾರ ಸರ್ ಹೇಳಿ ಬೇಗ, ಲಾಸ್ಟ್ ಕೊನೆ ಕ್ವಶನ್ ಹೇಳಿಮ್ಮ. ಹೌದಾ ಸರ್. ಸರ್ ನಮ್ಮ ಮಗು ಈಗ 11 ವರ್ಷದವನ ಸರ್. ಅವನ್ಗೆ ಹಲ್ಲು ಎಲ್ಲ ಹುಳ ತಿಂದಿದೆ ಸರ್ ಇವಾಗ. ಓಕೆ. ಇವತ್ತು ಡೆಂಟಿಸ್ಟ್ ಕಡೆ ಹೋಗಿದ್ದೆ ಸರ್, ನೋವಾಗುತ್ತೆ ಅಂತ ಹೇಳಿದ. ಅದಕ್ಕೋಸ್ಕರ ಅವರು ಅದು ಪರ್ಮನೆಂಟ್ ಹಲ್ಲು ಎರಡು ರೂಟ್ ಕೆನಲ್ ಮಾಡ್ಬೇಕಂತ ಹೇಳಿದ್ರು ಸರ್. ಓಕೆ ಓಕೆ. ಡಾಕ್ಟರ್ ಮಾತಾಡ್ತಾರೆ. ಅದೇ ಇವು ಶಾಶ್ವತ ಹಲ್ಲುಗಳು 6 ವರ್ಷದಿಂದ ಬರಕ್ ಚಾಲು ಆಗ್ತಾವ ಮೇಡಮ್. 6 ವರ್ಷಕ್ಕೆ ಬಂದಿರೋ ಹಲ್ಲು ಮೋಸ್ಟ್ಲಿ ಹುಳುಕಾಗಿರ್ಬೋದು. ನೀವು ಅದು ಇನ್ನೊಂದು ಹೇಳಿದ್ರು ಸರ್, ಒಂದ್ ಹಲ್ಲು ಈ ಕಡೆ ಲೆಫ್ಟ್ ಸೈಡ್ ಫ್ರಂಟ್ ಡೌನ್ ಆಗಿ ತೆಳಗಿರ್ತಾರೆ ಸರ್. ಆ ಹಲ್ಲು 11 ವರ್ಷಕ್ ಬರೋದು 9 ವರ್ಷಕ್ ಬಂದೈತ್ರಿ ಈಗ ಆಲ್ರೆಡಿ ನಿಮ್ಗೆ. ಅದ್ ಬರೋದು ಬಂದಿಲ್ಲ, 9 ವರ್ಷಕ್ ಬರ್ಬೇಕಾಗಿದ್ ಹಲ್ ಬಂದಿಲ್ಲ ಅಂತ ಹೇಳಿ. ಅದ್ರಿಂದ ಏನ್ ತೊಂದರೆ ಇರೋದಿಲ್ರಿ. ಯೂಶುವಲಿ ಅದ್ ಎಕ್ಸ್ರೇ ನೋಡಿ ನಿಮ್ಗೆ ಬರ್ತೈತೋ ಎಲ್ಲ ಹೇಳ್ಬೋದು. ನೀವು ಅದು ಶಾಶ್ವತ ಎಲ್ಲ ಉಳುಕಾಗಿದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಹಳ ಸಂತೋಷ ಡಾಕ್ಟರ್ ವಿಜಯ್ ತ್ರಾಸ ಆದರೆ ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಆತ್ಮೀಯ ಕೇಳುಗರೆ, ಈ ವಾರದ ಕಾರ್ಯಕ್ರಮ ನೀಡಿದಂಥ ಡಾಕ್ಟರ್ ಎಸ್ ಡಿ ಎಂ ಆರೋಗ್ಯ ಸಂವಾದ, ಇದರೊಳಗೆ ಡಾಕ್ಟರ್ ವಿಜಯ್ ತ್ರಾಸದ್ ಅವರು ಮಾತಾಡಿದ್ದಾರೆ. ಇವರು ಮಕ್ಕಳಲ್ಲಿ ಕಂಡುಬರುವಂಥ ಸಾಮಾನ್ಯ ಬಾಯಿ ಆರೋಗ್ಯ ತೊಂದರೆಗಳ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಇವರು ವಾರದ ಎಲ್ಲ ದಿನಗಳಲ್ಲಿ ಕೂಡ ಲಭ್ಯ ಇರ್ತಾರೆ. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 08362472